ಇವತ್ತು ಏನು ಚರ್ಮಗಂಟು ರೋಗದ ಬಗ್ಗೆ ಏನು ಅಭಿಯಾನ ಶುರು ಆಗಿದೆ, ಈ ಕುರಿತು, ಈ ರೋಗದ ಕುರಿತು, ಚರ್ಮಗಂಟು ರೋಗದ ಕುರಿತು ರೈತ ಬಾಂಧವರಿಗೆ ಮಾಹಿತಿ ಮಾಡಲಿಕ್ಕಿದ್ದಾರೆ. ಇದು ಲಂಪಿ ಸ್ಕಿನ್ ಡಿಸೀಸ್ ಅಂತಂದ್ರೆ ಚರ್ಮಗಂಟು ಕಾಯಿಲೆ ಅಂತ ಏನ್ ನಾವು ಕರಿತೀವಿ, ಅದರಲ್ಲೇ ಒಂದು ಅರ್ಥ ಇದೆ ಸರ್. ಈಗ ಲಂಪ್ ಅಂತಂದ್ರೆ ಗಂಟು ಅಂತ, ಆ ಚರ್ಮದ ಮೇಲೆ ಆಗುವಂತ ಗಂಟುಗಳು ಕಾಣೋದ್ರಿಂದ ಅದಕ್ಕೆ ಒಂದು ಲಂಪಿ ಸ್ಕಿನ್ ಡಿಸೀಸ್ ಅಂತ ಕರೀತಾರೆ. ಇದು ಮುಖ್ಯವಾಗಿ ಈ ಹಸು ಮತ್ತೆ ಹಸುಗಳಲ್ಲಿ ಮತ್ತೆ ಕೆಲವು ಕಾಡು ಪ್ರಾಣಿಗಳಲ್ಲಿ ಕಂಡು ಬರ್ತದೆ. ಎಮ್ಮೆಯಲ್ಲಿ ಕೂಡ ಕಂಡು ಬರ್ತದೆ, ಬಾರಿ ಕಡಿಮೆ ಪ್ರಮಾಣದಲ್ಲಿ ಕಂಡು ಬರ್ತದೆ ಸರ್. ಈ ಆಡು ಮತ್ತು ಮೇಕೆಗಳಲ್ಲಿ? ಆಡು ಮತ್ತೆ ಮೇಕೆಗಳಲ್ಲಿ ಬರೋದಿಲ್ಲ ಸರ್ ಇದು. ಆದ್ರೆ ಇದಕ್ಕೆ ಯಾಕೆ ಅಂತ ಅಂದ್ರೆ ಇದ್ರದ್ದು ವೈರಸ್ ಬಂದ್ಬಿಟ್ಟು ಕ್ಯಾಪ್ರಿಪಾಕ್ಸ್ ವೈರಸ್ ಅಂತ ಕರಿತೀವಿ, ಡಿಎನ್ಎ ವೈರಸ್ ಅಂತ ನಾವು ಹೇಳ್ತೀವಿ. ಅದು ಈ ಮೇಕೆಗಳಲ್ಲಿ ಏನು ದಡಾರ ಬರ್ತದೆ, ಸಿಡುಬು ಬರುತ್ತೆ, ಸೊ ಆ ವೈರಸ್ ಈ ಚರ್ಮಗಂಟು ಕಾಯಿಲೆಯನ್ನ ಹಸುಗಳಲ್ಲಿ ಮಾಡ್ತದೆ. ಸೊ ಹಾಗಾಗಿ ಈ ವೈರಸ್ ಮೇಕೆ ಮತ್ತೆ ಕುರಿಗಳಲ್ಲಿ ಕಾಣುವುದಿಲ್ಲ ಸರ್. ಈ ವೈರಸ್ ಪ್ರಥಮವಾಗಿ ಕಾಣಿಸಿಕೊಂಡಿದ್ದು ಎಲ್ಲಿ ಸರ್? ಸರ್, ಇದು ಪ್ರಥಮವಾಗಿ ದಕ್ಷಿಣ ಆಫ್ರಿಕಾದಲ್ಲಿ 1929 ಕಾಣಿಸಿಕೊಳ್ತು ಸರ್. ಅಲ್ಲಿಂದ ಅದು ಹಾಗೆ ಮೈಗ್ರೇಟ್ ಆಗ್ತಾ ಉತ್ತರ ಆಫ್ರಿಕಾಕ್ಕೆ ಹೋಯಿತು, ರಷ್ಯಾಕ್ಕೆ ಹೋಯಿತು, ಮಧ್ಯಪ್ರಾಚ್ಯಕ್ಕೆ ಹೋಯಿತು, ಹಾಗೆ ನಮ್ಮ ಭಾರತಕ್ಕೂ ಕೂಡ ಬಂದಿದೆ ಸರ್. ಇದು ಭಾರತಕ್ಕೆ ಬಂದಿದೆ ಅಂತ ಹೇಳಿದ್ರಿ, ಯಾವ ವರ್ಷ ಬಂತು ಮತ್ತೆ ಯಾವ ಒಂದು ಜಾಗದಲ್ಲಿ ಅಂದ್ರೆ ಯಾವ ಒಂದು ಸ್ಥಳದಲ್ಲಿ ಇದು ಕಾಣಿಸಿಕೊಂಡಿತ್ತು ಸರ್? ಮೊದಲನೇದಾಗಿ 2019 ಒರಿಸ್ಸಾದಲ್ಲಿ ಫಸ್ಟ್ ಕಾಣಿಸಿಕೊಳ್ಳುತ್ತೆ ಸರ್ ಈ ಕಾಯಿಲೆ. ನಂತರ ಈ ನಮ್ಗೇನು ಇಲ್ಲಿ ಕೋವಿಡ್ ಬಂತಲ್ಲ, ಕೋವಿಡ್ ಬಂದು ಕರೆಕ್ಟ್ 6 ನಂತರ 2020 ನಮ್ಮ ಕರ್ನಾಟಕದಲ್ಲಿ ಕಾಣಿಸಿಕೊಳ್ತು, ನಂತರ ಇಡೀ ದೇಶವನ್ನೇ ಈ ಕಾಯಿಲೆ ಆವರಿಸಿಕೊಳ್ತು. ಕರ್ನಾಟಕದಲ್ಲಿ ಯಾವ ಜಾಗ, ಯಾವ ಒಂದು ಸ್ಥಳ ಮತ್ತೆ ಹೇಳ್ಬೋದಾ ಸರ್? ಕರ್ನಾಟಕದಲ್ಲಿ ಮೊದಲನೇದಾಗಿ ಸ್ವಲ್ಪ ರಾಮನಗರ, ಚನ್ನರಾಯಪಟ್ಟಣ ಫಸ್ಟ್ ಬಂದಿದ್ದು, ನಂತರ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಕೂಡ ಕಾಣಿಸ್ಕೊಳ್ತು ಸರ್, ತೀವ್ರವಾಗಿ ಕಾಣಿಸ್ಕೊಳ್ತು. ಈ ಒಂದು ರೋಗದಿಂದ ಈಗ ಇಲ್ಲಿವರೆಗೆ ದೇಶದಲ್ಲಾಗ್ಲಿ ಅಥವಾ ನಮ್ಮ ರಾಜ್ಯದಲ್ಲಾಗ್ಲಿ ಜೊತೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಾಗ್ಲಿ ಇದರ ಒಂದು ಸಾವು ನೋವಿನ ಒಂದು ಲೆಕ್ಕಾಚಾರ ಹೇಳ್ಬೋದು? ನಮ್ಮ ದೇಶದಲ್ಲಿ ಕನಿಷ್ಠ ನಾವು ಒಟ್ಟು 308 ಹಸುಗಳು ಜಾನುವಾರುಗಳು ಇದ್ದಾವೆ ಸರ್. ಅದರಲ್ಲಿ 1.4 crore ಹಸುಗಳಿಗೆ ಕಾಯಿಲೆ ಬಂತು, 130,00,000 ಹಸುಗಳು ಕೂಡ ಅದು ಮರಣ ಹೊಂದಿದ್ದಾವೆ ಸರ್. ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಆ ಟೈಮ್ನಲ್ಲಿ ಈ ಮೃತಪಟ್ಟ ಜಾನುವಾರುಗಳಿಗೆ ಪರಿಹಾರ ಕೂಡ ಘೋಷಿಸಿದೆ ಸರ್. ಹಾಗೆ ಪ್ರತಿ ಎಲ್ಲಾ ರಾಜ್ಯದಲ್ಲೂ ಕೂಡ ಪರಿಹಾರವನ್ನ ಕೊಟ್ಟಿದ್ದಾರೆ ಸರ್. ಇದು ಕೇಂದ್ರ ಸರ್ಕಾರದ ಪಾಲು ಕೂಡ ಇದೆಯಾ ಸರ್ ಇದು ಈ ಪರಿಹಾರ ಘೋಷಣೆಯಲ್ಲಿ? ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಎರಡು ಇರುತ್ತೆ, ಎರಡು ಸೇರಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಹೌದು ಸರ್. ಈ ಒಂದು ರೋಗದ ಹರಡುವಿಕೆಗೆ ಬಂದ್ರೆ ಏನ್ ಹೇಳ್ತೀರಾ ಸರ್? ಇದು ಮುಖ್ಯವಾಗಿ ಈ ಕಚ್ಚುವಂತ ನೊಣಗಳೇನಿರುತ್ತೆ ಅದು, ಹಾಗೆ ಸೊಳ್ಳೆ, ಮತ್ತೆ ನಾವು ಉಣ್ಣೆ ಅಂತ ಏನ್ ಕರಿತೀವಿ ಟಿಕ್ಸ್ ಅಂತ ಕರಿತೀವಲ್ಲ, ಅದರಿಂದ ಮುಖ್ಯವಾಗಿ ಇದು ಹರಡುತ್ತೆ ಸರ್. ಚಳಿಗಾಲದಲ್ಲಿ ಸ್ವಲ್ಪ ಇದು ಜಾಸ್ತಿ ಬ್ರೀಡಿಂಗ್ ಸೀಸನ್ ಇರೋದ್ರಿಂದ ಇದರ ಹರಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆಮೇಲೆ ಈಗ ಒಂದು ಹರಡುವಿಕೆಗೆ ಬಂದ್ರೆ ಪ್ರಮಾಣದಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ಹರಡುವಿಕೆಗೆ ಬಂದ್ರೆ ಈಗ 10% ಅಂತ ಕರಿತೀವಿ ಸರ್, ಅಂದ್ರೆ 10%. ಈಗ ಮನೆಯಲ್ಲಿ ಒಂದು 10 1-2 ಬರುತ್ತೆ, ಕೆಲವೊಂದ್ಸರಿ ಜಾಸ್ತಿ ಕೂಡ ಬರಬಹುದು. ಅಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿ ಆ ಹಸುಗಳಲ್ಲಿ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅವರ ಸಾಕಾಣಿಕೆ ಕ್ರಮಗಳು ಇರ್ಬೋದು, ಅವರ ಕ್ಲೀನ್ಲಿನೆಸ್ ಇರ್ಬೋದು, ಅದು ಬೇರೆ ಏನಾದ್ರು ಮೆಷರ್ಸ್ ತಗೊಂಡಿದ್ರೆ ಅದರಲ್ಲಿ ಕಮ್ಮಿ ಆಗತ್ತೆ, ಏನು ತಗೊಂಡಿಲ್ಲ ಅಂತಂದ್ರೆ ಅಂತ ಟೈಮಲ್ಲಿ ಜಾಸ್ತಿ ಆಗತ್ತೆ ಸರ್. ಈಗ ನಷ್ಟದ ಪ್ರಮಾಣಕ್ಕೆ ಬಂದ್ರೆ ಇದು ಒಂದು ಅಂಶದಲ್ಲಿ ಅಂದ್ರೆ ಅದರಲ್ಲಿ ಈಗ ಸಾಯುವಂತದ್ದು ಏನಂತ ನಾವು ಒಂದು 5-10% ಅಂತ ಅಂದ್ರೆ 10 ಕಾಯಿಲೆ ಬಂದ್ರೆ ಒಂದು ಅಥವಾ ಒಂದು ಸಾವನ್ನಪ್ಪಬಹುದು, ಹತ್ತರಲ್ಲಿ ಒಂದು ಸಾವನ್ನಪ್ಪಬಹುದು. ಕರುಗಳಲ್ಲಿ ಇದ್ರ ಸಾಕಷ್ಟು ಜಾಸ್ತಿ ಇರ್ತದೆ ಸಾವಿನ ಸಂಖ್ಯೆ, ಅಂದ್ರೆ ಕರು ನಿರೋಧಕ ಶಕ್ತಿ ಕಡಿಮೆ, ರೋಗ ನಿರೋಧಕ ಶಕ್ತಿ ಕಮ್ಮಿ ಇರೋದ್ರಿಂದ ಅದಕ್ಕೆ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಜ್ವರದಿಂದನೇ ಅದು ಸಾವನ್ನಪ್ಪುತ್ತವೆ ಸರ್. ಈಗ ಈ ಒಂದು ಕಾಯಿಲೆ ಮನುಷ್ಯರಿಗೆ ಹರಡಿರೋದು ಏನಾದರೂ ಇದೆಯಾ ಸರ್? ಇಲ್ಲ ಸರ್, ಈ ಕಾಯಿಲೆ ಮನುಷ್ಯನಿಗಾಗ್ಲಿ ಅಥವಾ ನಾಯಿಗಳಿಗಾಗ್ಲಿ ಬೆಕ್ಕೆಗಳಿಗಾಗ್ಲಿ ಯಾವುದಕ್ಕೂ ಹರಡಿಲ್ಲ. ಇದು ನಾನು ಮೊದಲನೇ ಹೇಳಿದಾಗೆ ಹಸುಗಳಲ್ಲಿ 38% ವರೆಗೂ ಬರ್ತದೆ ಸರ್ ಹಸುಗಳಲ್ಲಿ. ಎಮ್ಮೆಗಳಲ್ಲಿ ಬರೀ 1.8% ಮಾತ್ರ ಬರ್ತದೆ. ಮತ್ತೆ ಈ ಜಿಂಕೆ, ಸಾರಂಗ, ಜಿರಾಫೆ ಅಂದ್ರೆ ಸೀಳುಗೋರಸಿನ ಏನು ಪ್ರಾಣಿಗಳಿರ್ತವೆ ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಗುಂಪಿನ ಪ್ರಾಣಿಗಳಿಗೆ ಮಾತ್ರ ಬರ್ತದೆ. ಸೀಳು ಗೊರಸಿನ ಗುಂಪಿನ ಪ್ರಾಣಿಗಳಿಗೆ ಮಾತ್ರ ಇದು ಜಾಸ್ತಿ ಕಂಡು ಬರ್ತದೆ, ಹಸುಗಳಲ್ಲಿ ಜಾಸ್ತಿ ಬರ್ತದೆ. ಮತ್ತೆ ನಮ್ಮ ದೇಶೀಯ ಹಸುಗಳಲ್ಲಿ ನಾವೇನು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಅಂತ ಹೇಳ್ಕೊಂಡ್ರು ಸಹ ಇದರಲ್ಲಿ ಪ್ರಮಾಣ ಜಾಸ್ತಿ ಇದೆ ಸರ್. ನಮ್ಮ ದೇಶೀಯ ಹಸುಗಳಲ್ಲಿ ವಿಪರೀತವಾಗಿ ಬರುತ್ತೆ ಮತ್ತೆ ತುಂಬಾ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ, ತೀವ್ರವಾಗಿ ಕಾಣಿಸ್ಕೊಳ್ಳುತ್ತೆ ಸ್ವರೂಪ. ಯಾವೆಲ್ಲ ಒಂದು ಪ್ರಮುಖ ಲಕ್ಷಣಗಳು ಇದರಲ್ಲಿ ಕಾಣಿಸ್ಕೊಳ್ತದೆ ಸರ್? ಈಗ ಲಂಪಿ ವೈರಸ್ ಒಂದು ರೋಗ ಬಂದು ಅಂತ ಹೇಳಿದ್ರೆ, ಇದು ವೈರಸ್ ಕಾಯಿಲೆ ಆಗಿರೋದ್ರಿಂದ ಸರ್ ಮೊದಲನಿಗೆ ಫಸ್ಟ್ ವಿಪರೀತವಾದ ಜ್ವರ ಬರುತ್ತೆ ಸರ್. ತುಂಬಾ ಜ್ವರ ಬರುತ್ತೆ, 105-106 degrees ಜ್ವರ ಬರುತ್ತೆ. ಅದು ಆಗ ನಿಮಗೆ ಯಾವ ಲಕ್ಷಣಗಳು ಕಾಣೋದಿಲ್ಲ, ಬರೀ ಜ್ವರ ಮಾತ್ರ ಕಾಣುತ್ತೆ. ನಂತರದಲ್ಲಿ ಕಣ್ಣಲ್ಲಿ ನೀರು ಬರೋದು, ಮತ್ತೆ ಕಣ್ಣು ಕೂಡ ಕುರುಡು ಆಗುವಂತದ್ದು, ಕಣ್ಣಿನ ಮೇಲೆ ಪರದೆ ಬರುವ ಒಂದು ಬಿಳಿ ಪರದೆ ಬರುವಂತದ್ದು, ನಂತರದಲ್ಲಿ ಒಂದು 5-6 days ಆದ್ಮೇಲೆ ಅಲ್ಲಲ್ಲಿ ಚರ್ಮಗಳು ಗಂಟುಗಳು ಕಾಣಿಸ್ಕೊಳ್ತವೆ, ಚರ್ಮದ ಮೇಲೆ ಗಂಟುಗಳು ಕಾಣಿಸ್ಕೊಳ್ತದೆ. ಆಮೇಲೆ ದುಗ್ಧ ರಸ ಗಂತಿಗಳಂತ ಇರ್ತವೆ ಸರ್, ಲಿಂಫ್ ನೋಡ್ಸ್ ಅಂತ ಕರಿತೀವಲ್ಲ, ಅವು ಕೂಡ ತುಂಬಾ ವಿಪರೀತವಾಗಿ ದೊಡ್ಡವಾಗ್ತವೆ, ಯಾಕಂದ್ರೆ ಅಲ್ಲಿ ಇನ್ಫೆಕ್ಷನ್ ಸೆಟ್ ಇನ್ ಆಗಿರ್ತದೆ. ಸೊ ಹಾಗಾಗಿ ಅದು ಎಲ್ಲ ತುಂಬಾ ದಪ್ಪ ಆಗತ್ತೆ. ಆಮೇಲೆ ನಂತರದಲ್ಲಿ ಅದು ಮೇವು ಬಿಡುತ್ತೆ, ಮೇವು ಸರಿಯಾಗಿ ತಿನ್ನೋದಿಲ್ಲ, ಆಸಕ್ತಿ ಕಳ್ಕೊಳ್ಳುತ್ತೆ, ನಿಶಕ್ತಿ ಆಗ್ತದೆ, ಡಿಹೈಡ್ರೇಷನ್ ಆಗುತ್ತೆ. ಅದು ಎಷ್ಟು ವೈರಸ್ ಅದರ ಮೈಗೆ ತಗಲಿರದೆ ಅನ್ನೋದ್ರ ಮೇಲೆ ಈ ಸಿಂಪ್ಟಮ್ಸ್ ಒಂದೊಂದೇ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಸರ್. ಹಾಗೆಯೇ ಈ ಗರ್ಭ ಕಟ್ಟಿದಂತ ಹಸುಗಳಲ್ಲಿ ಗರ್ಭಪಾತ ಕೂಡ ಆಗ್ತದೆ, ಆದ್ರೆ ಎಲ್ಲದರಲ್ಲಿ ಇಲ್ಲ, ಒಂದು 50% ಅಥವಾ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಗರ್ಭಪಾತ ಆಗುತ್ತೆ. ಇದು ಎಲ್ಲ ವಯಸ್ಸಿನ ಜಾನುವಾರುಗಳಿಗೆ ಬರುತ್ತೆ ಅಂತ ಹೇಳ್ತೀರಾ? ಕರುಗಳಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ, ನಂತರ ಮಣಕಗಳಲ್ಲಿ ಜಾಸ್ತಿ ಇರ್ತದೆ, ಒಂದು 5-6 years ಮೇಲ್ಪಟ್ಟ ಹಸುಗಳಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣ ಅಂತ ಹೇಳ್ಬಹುದು ಸರ್. ಜೊತೆಗೆ ಈಗ ಚಳಿಗಾಲದ ಋತು ಇದೆ, ಇದರಲ್ಲಿ ಇದರ ಒಂದು ತೀವ್ರತೆ, ಹರಡುವಿಕೆ ಮತ್ತೆ ಇದರ ಒಂದು ಪ್ರಮಾಣ ಹೇಗಿದೆ ಸರ್? ಅದೇ ಈ ನಾವು ವಾತಾವರಣ ಅಂತ ಹೇಳ್ತೀವಲ್ಲ, ವಾತಾವರಣ ಕೋಲ್ಡ್ ಇದ್ದಾಗ ವೈರಸ್ ಸಾಮಾನ್ಯವಾಗಿ ನಾವು ಕೋವಿಡ್ ಕೂಡ ನೋಡಿರಬಹುದು. ಹೌದು ಸರ್, ಕೋಲ್ಡ್ ಸೀಸನ್ ಅಲ್ಲಿ ಅದು ಫ್ಲೇರ್ ಅಪ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ವೈರಸ್ ಉಳ್ಕೊಳ್ಳುತ್ತೆ ಸರ್, ಅದ್ರಲ್ಲಿ ಜಾಸ್ತಿ ದಿನ ಉಳ್ಕೊಳ್ಳುತ್ತೆ. ಸೊ ಉಳ್ಕೊಂಡಾಗ ಏನಾಗುತ್ತೆ, ಮೇನ್ ಆಗಿ ನಮಗೆ ಶ್ವಾಸಕೋಶದ ತೊಂದರೆಗಳೇನಾದ್ರು ಇದು ಹಸುಗೆ ಉಂಟಾದಲ್ಲಿ ಇದು ಫ್ಲೇರ್ ಅಪ್ ಆಗ್ತದೆ. ಸೊ ಫ್ಲೇರ್ ಅಪ್ ಆಗಿ ಏನಾಗುತ್ತೆ, ಅದು ನ್ಯೂಮೋನಿಯಾ ಆಗಿ ಕನ್ವರ್ಟ್ ಆಗ್ತದೆ. ಸೊ ಇಲ್ಲಿ ನಾವು ಇನ್ನೊಂದು ಅಂಶ ಏನ್ ನೋಡ್ಬೇಕಂತಂದ್ರೆ, ಈ ಸೆಕೆಂಡರಿ ಬ್ಯಾಕ್ಟೀರಿಯಾಗಳು ಅಂತ ಏನು ಕರಿತೀವಿ ಅಂದ್ರೆ, ವೈರಸ್ ಈಗ ನಮ್ಮ ದೇಹದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಈ ಬ್ಯಾಕ್ಟೀರಿಯಾಗಳು ಅಪ್ಪರ್ ಹ್ಯಾಂಡ್ ತಗೊಳ್ತವೆ. ಸೊ ಅವು ತಗೊಂಡ್ಬಿಟ್ಟು ಇದು ರೋಗವನ್ನ ಜಾಸ್ತಿ ಮಾಡಿ ಮಾರಣಾಂತಿಕವಾಗಿ ಮಾಡುವಲ್ಲಿ ಅವು ಸಫಲಗೊಳ್ತವೆ ಸರ್. ಸೊ ಹಾಗಾಗಿ ನಾವು ಅದನ್ನ ಚಳಿಗಾಲದಲ್ಲಿ ಸ್ವಲ್ಪ ಅದು ಜಾಸ್ತಿ ರಿಸ್ಕ್ ಅಂತ ನಾವು ಕರಿತೀವಿ. ಈ ಒಂದು ರೋಗ ಬಂದಾದ್ಮೇಲೆ ಚಿಕಿತ್ಸೆ ಯಾವ ರೀತಿಯಿಂದ ಕೊಡಬೇಕು ಸರ್? ಚಿಕಿತ್ಸೆ ಇದು ವೈರಸ್ ಕಾಯಿಲೆ ಆಗಿರೋದ್ರಿಂದ ಜಾಸ್ತಿ ಚಿಕಿತ್ಸೆ ಇಲ್ಲ ಸರ್. ಏನು ನಾವು ಒಂದು ಸಿಂಪ್ಟಮ್ಸ್ ಏನ್ ನೋಡ್ತೀವಿ, ನಿರ್ವಹಣೆ ಮಾಡಬಹುದು ಮತ್ತೆ ಮುಂಜಾಗ್ರತೆಯಾಗಿ ನಾವು ತಡೆಗಟ್ಟಲಿಕ್ಕೆ ನಾವು ಪ್ರಯತ್ನವನ್ನ ಮಾಡಬಹುದು. ಏನು ಸಿಂಪ್ಟಮ್ಸ್ ಕಾಣುತ್ತೆ ಅದಕ್ಕೂ, ಈಗ ಜ್ವರ ಬಂದಿರುತ್ತೆ, ಸೊ ಜ್ವರ ನಿವಾರಣೆ ಮಾಡ್ಲಿಕ್ಕೆ ಬೇಕಾದಂತ ಮಾತ್ರೆ ಮತ್ತೆ ಇಂಜೆಕ್ಷನ್ಸ್ ಅನ್ನ ಕೊಡಬಹುದು. ಮತ್ತೆ ಸೆಕೆಂಡರಿ ಬ್ಯಾಕ್ಟೀರಿಯಾ ಅಂತ ಹೇಳಿದೆ, ಅದನ್ನ ಕಮ್ಮಿ ಮಾಡಲಿಕ್ಕೆ ಆಂಟಿಬಯೋಟಿಕ್ಸ್ ಕೊಡಬಹುದು. ಮತ್ತೆ ಅದಕ್ಕೆ ಏನು ಇಮ್ಯುನಿಟಿ ಬೂಸ್ಟ್ಅಪ್ ಮಾಡಲಿಕ್ಕೆ ವೈಟಮಿನ್ಸ್ ಮಿನರಲ್ಸ್ ಮತ್ತೆ ಒಳ್ಳೆ ಆಹಾರ ಕೊಡುವಂತ ಒಳ್ಳೆ ಆಹಾರದಲ್ಲಿ ಈ ಸುಲಭವಾಗಿ ಒಂದು ಜೀರ್ಣ ಆಗುವಂತ ಒಂದು ಆಹಾರವನ್ನ ನಾವು ಕೊಡಬೇಕಾಗ್ತದೆ ಸರ್. ಹಾಗೆ ಅದು ಒಂದು ದಿನ ನಾವು ಚಿಕಿತ್ಸೆಯನ್ನ ಕೊಟ್ಟರೆ ಸಾಕಾಗುದಿಲ್ಲ, ಸೊ ಅದು ಕಂಟಿನ್ಯೂಟಿ ಬೇಕಾಗತ್ತೆ. ಸೊ ಒಂದು ವಾರ ಅಥವಾ 10 days ಕಾಲ ನಾವು ಚಿಕಿತ್ಸೆಯನ್ನ ನೀಡಬೇಕಾಗ್ತದೆ. ಅದೇ ರೀತಿ ಈ ಇದನ್ನ ತಡೆಗಟ್ಟಲಿಕ್ಕೆ ಒಂದು ಒಂದು ಗ್ರೂಪ್ ಇದೆ ಸರ್ ಇಂಜೆಕ್ಷನ್ಸ್ ಅಲ್ಲಿ, ಐವರ್ಮೆಕ್ಟಿನ್ ಅಂತ ಒಂದು ಬರುತ್ತೆ. ಸೊ ಅದು ತುಂಬಾ ಯೂಸ್ಫುಲ್ ಆಗುತ್ತೆ, ಈವನ್ ಕೋವಿಡ್ ಅಲ್ಲಿ ಕೂಡ ಇದು ತುಂಬಾ ಇದಕ್ಕೆ ಒಂದು ವೈರಸ್ ಅನ್ನ ತಡೆಗಟ್ಟ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಈವನ್ ಹ್ಯೂಮನ್ಸ್ ಅಲ್ಲಿ ಕೂಡ ಅದನ್ನ ಟ್ರೈ ಮಾಡಿದ್ರು. ಸೊ ಇಲ್ಲೂ ಕೂಡ ನಾವು ಅದನ್ನ ತುಂಬಾ ಯಶಸ್ವಿಯಾಗಿ ಯೂಸ್ ಮಾಡಿದೀವಿ ಸರ್. ವೈಜ್ಞಾನಿಕವಾಗಿ ಹೇಳುವುದಾದ್ರೆ ಆಹಾರ ಕ್ರಮದಲ್ಲಿ ಏನಾದ್ರೂ ನಾವು ಬದಲಾವಣೆ ಮಾಡ್ಕೋಬಹುದಾ ಈ ಒಂದು ರೋಗ ತಡೆಗಟ್ಟುವುದಕ್ಕೆ? ಖಂಡಿತ ಮಾಡಬಹುದು ಸರ್. ಏನಂತಂದ್ರೆ ಈಗ ಆ ಜ್ವರ ಎಲ್ಲ ಬಂದಾಗ ಅದು ಸಾಧಾರಣವಾಗಿ ಅದಕ್ಕೆ ಏನು ಹಸುವೆ ಏನಿರುತ್ತೆ ಅದು ಕಡಿಮೆ ಆಗ್ತದೆ ಹಸುಗಳಲ್ಲಿ. ಸೊ ಮೊದಲನೇದಾಗಿ ಅದು ತುಂಬಾ ಡಿಹೈಡ್ರೇಷನ್ ಆಗಿದ್ರೆ, ಅದಕ್ಕೆ ಎದ್ದೇಳಲಿಕ್ಕೆ ಶಕ್ತಿ ಇಲ್ಲದೆ ಇದ್ರೆ ಸಮಯದಲ್ಲಿ ನಾವು ಫ್ಲೂಯಿಡ್ಸ್ ಡ್ರಿಪ್ ಕೂಡ ನಾವು ಕೊಡಬಹುದು. ಕೊಟ್ಬಿಟ್ಟು ಸ್ವಲ್ಪ ಅದನ್ನ ಸ್ಟೆಬಿಲೈಸ್ ಮಾಡಿದ್ಮೇಲೆ ಈಸಿಯಾಗಿ ಈಗ ಏನು ದ್ರವ ರೂಪದ ಆಹಾರಗಳೇನಂತಂದ್ರೆ ಈಗ ರಾಗಿ ಮಣ್ಣಿ ಇರಬಹುದು, ಸ್ವಲ್ಪ ಒಂದು ಎರಡು ದಿನ ಸ್ವಲ್ಪ ಅಕ್ಕಿ ತವಡು ಇದನ್ನೆಲ್ಲ ಮಿಕ್ಸ್ ಮಾಡಿ ದ್ರವ ರೂಪದಲ್ಲಿ ಕೊಟ್ರೆ ಸ್ವಲ್ಪ ಆರಾಮಾಗಿ ತಗೊಳ್ತೇವೆ ಸರ್. ಅದೇ ರೀತಿ ಒಳ್ಳೆ ಕ್ವಾಲಿಟಿ ಹಸಿ ಹುಲ್ಲು ಹಸಿಹುಲ್ಲನ್ನ ನಾವು ಕೊಡಬಹುದು. ಅದನ್ನ ನೀವು ಈಗ ಒಂದು ಸರಿ ಕೊಡೋದಕ್ಕಿಂತ ಪದೇ ಪದೇ ಒಂದು ದಿನಕ್ಕೆ ಮೂರ್ ನಾಲ್ಕು ಸರಿ ನಾವು ಕೊಟ್ಟಾಗ ಅದು ತಗೊಳ್ಳುವಂತ ಕ್ವಾಂಟಿಟಿ ಸ್ವಲ್ಪನಾದ್ರೂ ಅದಕ್ಕೆ ದೇಹಕ್ಕೆ ಸೇರುತ್ತೆ ಸರ್. ಈಗ ಈ ರೋಗದ ಜೊತೆಗೆ ಇನ್ನು ಬೇರೆ ಯಾವ್ದಾದ್ರು ರೋಗ ಸೇರ್ಕೊಂಡು ಕಗ್ಗಂಟಾಗಿ ಪರಿಣಮಿಸಿದೆಯಾ ಸರ್ ನಿಮ್ಮ ಒಂದು ಅನುಭವದಲ್ಲಿ? ಆಗಿದೆ ಸರ್. ಅದು ಏನಾಗ್ತದೆ ಕೆಲವೊಂದ್ಸರಿ ಏನಾಗುತ್ತೆ ಈ ಕಾಲುಬಾಯಿ ಜ್ವರ ಅಂತ ನಾವು ಕರಿತೀವಿ. ಹೌದು. ಸೊ ಅದು ಮತ್ತೆ ಇದು ಎರಡು ಒಟ್ಟಾದ್ರೆ ಅಂತ ಸಂದರ್ಭದಲ್ಲಿ ಅಥವಾ ಹೆಚ್ಎಸ್ ಅಂತ ಕರಿತೀವಿ, ಗಂಟಲು ಬೆನೆ ರೋಗ ಅಂತ ಕರಿತೀವಿ. ಇದು ಈಗ ಸೆಕೆಂಡ್ ನಾ ಏನ್ ಹೇಳಿದೆ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಬಂದಾಗ ಈ ಹೆಚ್ಎಸ್ ಅಂತ ಏನ್ ಕರಿತೀವಿ ಅದು ಬ್ಯಾಕ್ಟೀರಿಯಲ್ ಒಂದು ಡಿಸೀಸ್ ಅದು. ಸೊ ಅದೆರಡು ಕ್ಲಬ್ ಆದಾಗ ಏನಾಗುತ್ತೆ ನಮ್ಮ ಅದರ ದೇಹ ಏನಾಗುತ್ತೆ ಅದು ಸಹಿಸಿಕೊಳ್ಳಷ್ಟು ಶಕ್ತಿ ಇರೋದಿಲ್ಲ. ಸೊ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಆಗಿ ಸಾವನ್ನಪ್ಪುವ ಒಂದು ಸಂಖ್ಯೆ ಜಾಸ್ತಿ ಆಗುತ್ತೆ. ಈ ಮೂಲವಾಗಿ ಏನು ಈ ಚರ್ಮಗಂಟು ಕಾಯಿಲೆಯಿಂದ ಸಾಯದೇ ಇದ್ರು ಕೂಡ ಇದೆರಡು ಕ್ಲಬ್ ಆದಾಗ ಅದು ಸಿನರ್ಜೆಟಿಕ್ ಎಫೆಕ್ಟ್ ಆಗಿ ಅದು ಸಾಯುವಂತ ಪ್ರಮಾಣ ಜಾಸ್ತಿ ಆಗ್ಬಹುದು. ಸ್ಥಳೀಯವಾಗಿ ಸಿಗ್ತಕ್ಕಂತ ತಳಿಗಳಲ್ಲಿ ಜಾಸ್ತಿ ಬರುತ್ತೋ ಇಲ್ಲ ನಾವು ಹೊರಗಡೆ ತಂದು ಏನು ಈಗ ಸಾಕ್ತಾ ಇದ್ದೀವಿ ಹೆಚ್ಚು ಹಾಲು ತಗೊಳಕ್ಕೆ ಅದಕ್ಕೆ ಜಾಸ್ತಿ ಬರುತ್ತೆ ಸರ್. ಅದನ್ನ ನಾವು ಅದೇ ನಾವು ಒಂದು ಕ್ರಾಸ್ ಬ್ರೀಡ್ ಅಂತ ಕರಿತೀವಿ ಹೆಚ್ಎಫ್ ಜೆರ್ಸಿ. ಅದನ್ನ ನಾವು ಬೇರೆ ದೇಶಗಳಿಂದ ನಾವು ತುಂಬಾ ಹಿಂದೆ ನಾವು ಇಲ್ಲಿ ತಂದು ಸಾಕ್ತಾ ಇದೀವಿ. ಈಗ ಅದು ಕೂಡ ನಮ್ಮ ದೇಶದ ತರಾನೇ ಆಗೋಗಿದೆ ಹೊಂದ್ಕೊಂಡ್ಬಿಟ್ಟಿದೆ. ಆದ್ರೂ ಕೂಡ ನಮ್ಮ ದೇಶೀಯ ತಳಿಗಳಿಂದ ಮಲೆನಾಡ್ ಗಿಡ್ಡ ಇರ್ಬೋದು, ಮತ್ತೆ ಗೀರ್ ಇರ್ಬೋದು, ಸಾಹಿವಾಲ್ ಇರ್ಬೋದು, ದೇವನಿ ಇರ್ಬೋದು, ಹಳ್ಳಿಕಾರ್ ಇರ್ಬೋದು, ಇಂತ ಹಸುಗಳಲ್ಲಿ ತುಂಬಾ ತೀವ್ರತೆಯಾಗಿ ನಮಗೆ ದೇಶೀಯ ಹಸುಗಳಲ್ಲಿ ಈ ಕಾಯಿಲೆ ತುಂಬಾ ವಿಪರೀತವಾಗಿ ಕಾಣಿಸ್ಕೊಳ್ಳುತ್ತೆ ಸರ್. ಜೊತೆಗೆ ಈಗ ಇದರ ಒಂದು ಮನೆ ಮದ್ದಿನ ಒಂದು ನಿರ್ವಹಣೆಗೆ ಬಂದ್ರೆ ಈಗ ನಮ್ಮ ರೈತ ಬಾಂಧವರು ಸಾಮಾನ್ಯವಾಗಿ ಜಾಸ್ತಿ ಆದಾಗನೇ ಪಶು ಆಸ್ಪತ್ರೆಗೆ ಬರ್ತಾರೆ. ಸಣ್ಣ ಪುಟ್ಟ ಏನಾದ್ರೂ ಇದ್ರ ಜ್ವರ ಆಗಿರೋ ಇದ್ರೆ ಮನೆಯಲ್ಲೇ ಏನೋ ಇದ್ ಮಾಡ್ಬಿಟ್ಟು ಸರಿಪಡಿಸ್ಕೊಳ್ತಾರೆ ಅವರು. ಸೊ ಮನೆ ಮದ್ದಿನ ಒಂದು ಚಿಕಿತ್ಸೆಗೆ ಬಂದ್ರೆ ನಾವು ಏನ್ ಹೇಳ್ತೀವಿ ಸರ್, ಹೋಲಿಸ್ಟಿಕ್ ಅಪ್ರೋಚ್ ಅಂತ ಕರಿತೀವಿ. ಹೋಲಿಸ್ಟಿಕ್ ಅಪ್ರೋಚ್ ಅಂದ್ರೆ ಬರೀ ಒಂದು ನಮ್ಮ ಆಲೋಪತಿ ಅಲ್ಲ, ಆಯುರ್ವೇದಿಕ್ ಅಲ್ಲ, ಹೋಮಿಯೋಪತಿನೂ ಅಲ್ಲ, ಈ ತರ ಎಲ್ಲದೂ ಸೇರಿ ನಾವು ಟ್ರೀಟ್ಮೆಂಟ್ ಅನ್ನು ಕೊಟ್ಟಾಗ ಈ ಕಾಯಿಲೆಯನ್ನು ಗುಣಪಡಿಸಲಿಕ್ಕೆ ನಮಗೆ ಸಾಧ್ಯ ಆಗತ್ತೆ ಸರ್. ಅದರಲ್ಲಿ ನಾವು ಮುಖ್ಯವಾಗಿ ಏನ್ ಹೇಳ್ತೀವಿ ಅಂತಂದ್ರೆ ಮನೆ ಮದ್ದಲ್ಲಿ ಹಚ್ಚಲಿಕ್ಕೆ ಒಂದು ನಾವು ಕಾಂಬಿನೇಷನ್ ಹೇಳ್ತೀವಿ ಸರ್, ಹಾಗೆ ಹೊಟ್ಟೆಗೆ ಕೊಡ್ಲಿಕ್ಕೆ ಒಂದು ಕಾಂಬಿನೇಷನ್ ಅನ್ನ ಹೇಳ್ತೀವಿ. ಈಗ ಹಚ್ಚೋದಾದ್ರೆ ಬೇವಿನ ಎಣ್ಣೆ ಒಂದು 500 ಗ್ರಾಮು, ಕೊಬ್ಬರಿ ಎಣ್ಣೆ 200 ಗ್ರಾಮು, ಬೇವಿನ ಎಲೆ 100 ಗ್ರಾಮು, ತುಳಸಿ 100 ಗ್ರಾಮು, ಬೆಳ್ಳುಳ್ಳಿ 100 ಗ್ರಾಮು, ಅರಿಶಿಣ 100 ಗ್ರಾಮು, ಇದೆಲ್ಲದನ್ನು ನಾವು ಬೇಯಿಸ್ಬಿಟ್ಟು ಒಂದು ಸಾರ ಮಾಡಿ ಕಷಾಯ ತರ ಮಾಡಿದ್ರೆ ಅದನ್ನ ಅದು ಲೇಪನೆ ಮಾಡ್ಲಿಕ್ಕೆ ಸರ್, ಎಲ್ಲೆಲ್ಲಿ ಈಗ ಗಂಟು ನಾನು ಏನ್ ಹೇಳಿದೆ ಎಲ್ಲಿ ಒಂದು 7-8 ದಿನ ಆದ್ಮೇಲೆ ಈ ಗಂಟುಗಳು ಒಡೆದು ಅಲ್ಲಿ ಏನಾದ್ರೂ ನೊಣಗಳು ಕೂತು ಮತ್ತೆ ಮೊಟ್ಟೆ ಇಟ್ಟು ಅದು ಹುಳ ಆಗ ಚಾನ್ಸಸ್ ಇರ್ತದೆ. ಸೊ ಅದನ್ನು ಕಮ್ಮಿ ಮಾಡ್ಲಿಕ್ಕೋಸ್ಕರ ನಾವು ಈ ಮದ್ದನ್ನ ನಾವು ಮೇಲ್ಗಡೆಯಿಂದ ಹಚ್ಚಬಹುದು, ಲೇಪನ ಮಾಡಬಹುದು. ಅದೇ ರೀತಿ ಹೊಟ್ಟೆಗೆ ಕೂಡ ನಾವು ಈ ಒಂದು ಔಷಧಿಯನ್ನು ಕೊಡಬಹುದು. ಅದರಲ್ಲಿ ಒಂದು ನಾವು ಏನೋ ಒಂದು ಕಾಂಬಿನೇಷನ್ ಅಂತ ಹೇಳಿದ್ರೆ ವಿಳೆದೆಲೆ ಒಂದು 10, ಕಾಳುಮೆಣಸು ಒಂದು 10 ಗ್ರಾಮು, ಉಪ್ಪು ಒಂದು 10 ಗ್ರಾಮು, ಬೆಲ್ಲ ಅವಶ್ಯಕತೆಗೆ ತಕ್ಕಷ್ಟು, ಇದನ್ನ ನಾವು ಮಾಡಿಕೊಂಡು ದಿನಕ್ಕೆ ಒಂದು 2-3 ಬಾರಿ ನಾವು ಕೊಡಬಹುದು. ಅದರಿಂದ ನಮಗೆ ನಿಜವಾಗ್ಲೂ ನಮಗೆ ಇದು ಒಂದು ಹೆಲ್ಪ್ ಆಗ್ತದೆ. ಈಗ ಈ ಒಂದು ರೋಗದ ಮುಂಜಾಗ್ರತಾ ಕ್ರಮವಾಗಿರ್ಲಿ ಅಥವಾ ಈ ರೋಗದ ಬಗ್ಗೆ ತಿಳುವಳಿಕೆಗಾಗಿ ಇಲಾಖೆಯಿಂದ ಅಭಿಯಾನ ಹಮ್ಮಿಕೊಂಡಿದ್ದೀರಿ. ಭದ್ರಾವತಿ ಒಂದು ತಾಲೂಕಿಗೆ ಬಂದ್ರೆ ಯಾವ ಒಂದು ಕ್ರಮ ನೀವು ಅನುಸರಿಸ್ತಾ ಇದ್ದೀರಿ, ಹೇಗೆ ಅದನ್ನ ಮುಂದುವರಿಸಿದಿರಿ ಸರ್ ಈ ಒಂದು ರೋಗದ ವಿರುದ್ಧ ನಿಮ್ಮ ಹೋರಾಟ? ನಾವೀಗ ಆಲ್ರೆಡಿ ನಮ್ಮ ಇಲಾಖೆಯಿಂದ ಸರ್ ನಾವು ಸಾಕಷ್ಟು ಪ್ಯಾಂಪ್ಲೆಟ್ಸ್ ಅನ್ನ ಮಾಡಿಸಿದೀವಿ. ಅದನ್ನ ಕೂಡ ನಾವು ನಮ್ಮ ಹಾಸ್ಪಿಟಲ್ ಅಲ್ಲಿ ಹಾಕ್ಬಿಟ್ಟು ಎಲ್ರಿಗೂ ಅದರ ಬಗ್ಗೆ ಒಂದು ಅವೇರ್ನೆಸ್ ಅನ್ನ ಕೊಡ್ತಾ ಇದೀವಿ. ಜೊತೆಗೆ ಆ ಪಾಂಪ್ಲೆಟ್ಸ್ ಕೂಡ ರೈತರಿಗೆ ನಾವು ನಂದೇನು ವಿಸ್ತರಣೆ ಚಟುವಟಿಕೆಯಲ್ಲಿ ನಾವು ಈಗ ಹಳ್ಳಿ ಹಳ್ಳಿಗೆ ನಾವು ಹೋದಾಗ ಇದನ್ನ ನಾವು ಕೊಡ್ತೀವಿ ಸರ್. ಮತ್ತೆ ನಾವು ಹೋದಾಗ್ಲೂ ಕೂಡ ಜನರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. ಅದಲ್ಲದೆ ಈಗ ನಮ್ಮ ಇಲಾಖೆಯಿಂದ ಈಗ ಆಲ್ರೆಡಿ ಈಗ 3 ವರ್ಷದಿಂದ ನಾವು ಲಸಿಕೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಸರ್. ಈ ಚರ್ಮಗಂಟು ಕಾಯಿಲೆಗೆ ಅದೇ ನಾನು ಏನ್ ಹೇಳಿದೆ ಕ್ಯಾಪ್ರಿಪಾಕ್ಸ್ ವೈರಸ್ ಏನಿದೆ ಅದರದ್ದೇ ನಾವು ವ್ಯಾಕ್ಸಿನ್ ಅನ್ನ ನಮಗೆ ಸಪ್ಲೈ ಮಾಡ್ತೇವೆ. IH ಅಂಡ್ VB ಅಂತ ನಮ್ಮ ಕರ್ನಾಟಕದಲ್ಲೇ ಅದನ್ನ ಉತ್ಪತ್ತಿ ಮಾಡ್ತಾರೆ, ವ್ಯಾಕ್ಸಿನ್ ಅನ್ನ ಜನರೇಟ್ ಮಾಡ್ತಾರೆ, ನಮಗೆಲ್ಲ ಸಪ್ಲೈ ಮಾಡ್ತಾರೆ. ಸೊ ನಾವು ಅದನ್ನ ಈಗ ಪ್ರತಿ 6 ತಿಂಗಳಿಗೊಂದ್ಸರಿ ಅಥವಾ ಎಲ್ಲಿ ಕಾಯಿಲೆ ಬರ್ತದೆ ಅಲ್ಲಿ ನಾವು ಒಂದು ಆ ಬಂದಿರುವಂತಹ 3 ಕಿಲೋಮೀಟರ್ ದೂರದಲ್ಲಿ ನಾವು ಮತ್ತೆ ಬರದ ಹಾಗೆ ನಾವು ವ್ಯಾಕ್ಸಿನ್ ಅನ್ನ ನಾವು ಮಾಡ್ತಾ ಇದೀವಿ ಸರ್. ಇದರ ಒಂದು ಜಾಗೃತಿ ಆಗ್ಲಿ ಮತ್ತೆ ಚಿಕಿತ್ಸೆ ಕ್ರಮಕ್ಕಾಗ್ಲಿ ಮುನ್ನೆಚ್ಚರಿಕೆ ಕ್ರಮ ಬಗ್ಗೆ ಆಗ್ಲಿ, ರೋಗ ಬಂದಿರತಕ್ಕಂತ ಸ್ಥಳ ಆಯ್ಕೆ ಮಾಡ್ತಿರೋ ಅಥವಾ ಒಂದು ಎಲ್ರಿಗೂ ಅನುಕೂಲ ಆಗ್ತಕ್ಕಂತ ಒಂದು ಗ್ರಾಮ ಪಂಚಾಯತ್ ಸ್ಥಳನೋ ಅಥವಾ ಯಾವ ರೀತಿಯಿಂದ ಸರ್? ಈಗ ನಾವು December 2 ಇಡೀ ತಾಲೂಕಿಗೆ ನಾವು ಮಾಡ್ತಾ ಇದೀವಿ ಸರ್. December 2 ನಾವು ಮಾಡ್ತಾ ಇದ್ದೀವಿ. ಎಲ್ಲರೂ ರೈತ ಬಾಂಧವರು ನಮ್ಮ ತಮ್ಮ ಮನೆಗೆ ಹತ್ರ ಬಂದಾಗ ಇದು ಉಚಿತಿಗೆ ಹೋಗಿ ಕೊಡುವಂತ ಒಂದು ಲಸಿಕಾ ಕಾರ್ಯಕ್ರಮ ಸರ್. ಅಂದ್ರೆ ನೀವು ಮನೆ ಮನೆಗೆ ಹೋಗಿ ಕೊಡ್ತೀರಾ ಅಥವಾ ಒಂದು ಜಾಗದಲ್ಲಿ ಇಂತಹ ಒಂದು ಸ್ಥಳದಲ್ಲಿ ನಿಮ್ಮ ಜಾನುವಾರುಗಳು? ಇಲ್ಲ ಸರ್, ಮನೆ ಬಾಗಿಲಿಗೆ ಹೋಗ್ತೀವಿ. ಪ್ರತಿಯೊಬ್ಬರು ಮನೆ ಬಾಗಿಲಿಗೆ ಹೋಗಿ ನಮಗೆ ಒಂದು ಓಲೆ ಅಂತ ಕೊಟ್ಟಿರ್ತಾರೆ, ಹಸುಗಳಿಗೆ ಟ್ಯಾಗ್ ಅಂತ ಕೊಟ್ಟಿರ್ತಾರೆ, ಪ್ರತಿಯೊಂದು ಅದಕ್ಕೆ ಆಧಾರ ಇದ್ದಾಗೆ. ಸೊ ಅದನ್ನ ನಾವು ಬರ್ಕೊಂಡು ಅದಕ್ಕೆ ವ್ಯಾಕ್ಸಿನ್ ಅನ್ನ ಮಾಡಿ ಅದನ್ನ ನಾವು ಫೀಡ್ ಮಾಡ್ತೀವಿ ಸರ್. ಸೊ ಹಾಗಾಗಿ ಪ್ರತಿ ಮನೆಗೆ ನಮ್ಮ ಸಿಬ್ಬಂದಿಯವರೇನಿದ್ದಾರೆ ಮನೆ ಬಾಗಿಲಿಗೆ ಹೋಗಿ ಈ ಲಸಿಕೆಯನ್ನು ಕೊಟ್ಟು ಬರ್ತಾರೆ. ರೈತ ಬಾಂಧವರು ಎಲ್ಲರೂ ಕೂಡ ತಪ್ಪದೆ ಈ ಲಸಿಕೆಯನ್ನ ಹಾಕಿಸಿಕೊಳ್ಬೇಕು. ಮತ್ತೆ ಕರುಗಳಲ್ಲಿ ಮುಖ್ಯವಾಗಿ ಬಿಡಬಾರದು, 3 ತಿಂಗಳು ಮೇಲ್ಪಟ್ಟಾಗಿ ಕರುಗಳ ಒಂದು ಕರುಗಳಿಗೆ ಮೊದಲು ಆದ್ಯತೆ ಕೊಡ್ಬೇಕಂತ. ಹೌದು ಸರ್, ಹೌದು. 2 ತಿಂಗಳು ದಾಟಿದ್ರು ಸಾಕು, 2 ತಿಂಗಳು 3 ತಿಂಗಳು ಆದಂತ ಕರುಗಳಿಗೆ ಎಲ್ಲದಕ್ಕೂ ಕೂಡ ಈ ಲಸಿಕೆಯನ್ನು ಹಾಕಿಸಿಕೊಳ್ಬೇಕಂತ ನಾವು ನಮ್ಮ ಇಲಾಖೆಯಿಂದ ಕೇಳ್ಕೊಳ್ತೇನೆ ಸರ್. ತಡೆಗಟ್ಟುವಿಕೆ ಒಂದು ಕ್ರಮಕ್ಕೆ ಬಂದ್ರೆ ಇಲಾಖೆಯಿಂದ ಸರ್ಕಾರದಿಂದ ಹೇಗೆ? ಅದೇ ಸರ್, ಈಗ ಒಂದು ನಾವು ಮುಂಜಾಗ್ರತೆ ಹೇಗೆ ಲಸಿಕಾ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ, ಮತ್ತೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಕೂಡ ಮಾಡ್ತೀವಿ. ಅದಲ್ಲದೆ ರೈತರಿಗೆ ಏನಂತಂದ್ರೆ ಇದನ್ನ ಕಾಯಿಲೆ ಬರೋದು ಹೇಗೆ ಅಂತಂದ್ರೆ ನಾನು ಹೇಳಿದೆ ಕಚ್ಚುವ ನೊಣ ಸೊಳ್ಳೆ ಇದರಿಂದ ಬರೋದ್ರಿಂದ ಅದನ್ನ ತಡೆಗಟ್ಟಬೇಕು ಫಸ್ಟ್. ಅದನ್ನ ತಡೆಗಟ್ಟಬೇಕಂದ್ರೆ ಒಂದು ನಾವು ಕೆಲವೊಂದು ಪದ್ಧತಿನ ಅನುಸರಿಸಬೇಕಾಗ್ತದೆ. ತುಂಬಾ ಅಂದ್ರೆ ಸುತ್ತಮುತ್ತ ಏನಾದ್ರೂ ಈ ಕಾಯಿಲೆಗಳು ಕಂಡು ಬಂದ್ರೆ ಸೊ ಅಂತ ಟೈಮಲ್ಲಿ ಸೊಳ್ಳೆ ಪರದೆಗಳು ಹಾಕೊಳ್ಬಹುದು ಕೊಟ್ಟಿಗೆಗೆ, ಸೊಳ್ಳೆಗಳು ನೊಣಗಳು ಬರದ ಹಾಗೆ ತಡೆಗಟ್ಟಬಹುದು. ಅಥವಾ ಸಣ್ಣ ಒಂದು ಹೊಗೆಯನ್ನು ಕೂಡ ಮಾಡ್ಕೊಳ್ಬಹುದು. ಸಂಜೆ ಹೊತ್ತು ಜಾಸ್ತಿ ಈ ಉಪಟಳ ಜಾಸ್ತಿ ಇರೋದ್ರಿಂದ ಸಂಜೆ ಟೈಮಲ್ಲಿ ಸ್ವಲ್ಪ ಹೊಗೆ ಕೂಡ ಹಾಕೊಳ್ಬಹುದು. ಅದೇ ರೀತಿ ನಮ್ಗೆ ಏನು ಮಾರ್ಕೆಟ್ ಅಲ್ಲಿ ಸಿಗ್ತದೆ ಫಾರ್ಮಲಿನ್ ಅಂತ ಕರಿತೀವಿ, ಸೋಡಿಯಂ ಹೈಪೋಕ್ಲೋರೈಟ್ ಅಂತ ಕರಿತೀವಿ, ಅಂತ ದ್ರಾವಣಗಳಿಂದ ನಮ್ಮ ಕೊಟ್ಟಿಗೆಯನ್ನು ಶುಚಿಗೊಳಿಸ್ಕೋಬೇಕು, ಕಾಪಾಡಬೇಕು. ಹೌದು. ಆಮೇಲೆ ಹಸುಗಳಿಗೆ ಈಗ ಉಣ್ಣೆ ಏನು ಬಾಧೆ ಕಡಿಮೆ ಮಾಡ್ಲಿಕ್ಕೆ ಅದ್ರ ಮೇಲೆ ಬಿಡುವ ಸಿಂಪರಣೆ ಮಾಡುವಂತ ಔಷಧಿ ಕೂಡ ಇದೆ ಸರ್. ಅದು ನಮ್ಮಲ್ಲೂ ನಮ್ಮ ಆಸ್ಪತ್ರೆಯಿಂದನೂ ಕೊಡ್ತೀವಿ, ಅದು ಹೊರಗಡೆನೂ ಸಿಗುತ್ತೆ. ಸೊ ಅದನ್ನ ಅದನ್ನ ಬಿಟ್ಕೊಂಡ್ರೆ ಅವರು ಉಣ್ಣೆಯನ್ನ ಕಂಟ್ರೋಲ್ ಮಾಡಿದ್ರೆ ಸೊ ಕಾಯಿಲೆಯನ್ನ ಕಂಟ್ರೋಲ್ ಮಾಡ್ತಾರೆ. ಹಾಗೆಯೇ ಏನಂತಂದ್ರೆ ಹೇಗೆ ಹರಡುತ್ತೆ ಅಂದ್ರೆ ತುಂಬಾ ಹಬ್ಬತ್ತೆ ಅಂದ್ರೆ ಒಂದು ಜಾಗದಿಂದ ಈಗ ಜಾನುವಾರುಗಳನ್ನ ಇನ್ನೊಂದು ಜಾಗಕ್ಕೆ ತರ್ತಾರೆ. ಸೊ ಅಲ್ಲಿ ಇರುವಂತ ಕಾಯಿಲೆ ನಾವು ಇಲ್ಲಿಗೆ ಸ್ಪ್ರೆಡ್ ಮಾಡೋದಾಗೆ ಆಗ್ತದೆ. ಅಂತ ಟೈಮಲ್ಲಿ ಜಾತ್ರೆಗಳಾಗ್ಲಿ ಮೇಳಗಳಾಗ್ಲಿ ಇದನ್ನೆಲ್ಲ ನಾವು ಖಂಡಿತವಾಗಿ ರದ್ದು ಮಾಡಬೇಕಾಗುತ್ತೆ. ಆಮೇಲೆ ಸಂತೆಗಳನ್ನ ರದ್ದು ಮಾಡಬೇಕಾಗ್ತದೆ ತುಂಬಾ ಕಾಣಿಸ್ಕೊಂಡಾಗ. ನಂತರದಲ್ಲಿ ಈ ಏನು ಈ ನೊಣಗಳು ಏನಿರ್ತದೆ ಅವ್ರು ತರುವಂತ ಜೀಪಲ್ಲಿ ಕೂಡ ಬಂದ್ಬಿಡ್ತಾರೆ. ಸೊ ಅಂತ ಟೈಮಲ್ಲಿ ಅದು ಏನು ಇನ್ಫೆಕ್ಟೆಡ್ ಏನಿರುತ್ತೆ ಇಲ್ಲಿ ಬಂದು ಇಲ್ಲಿ ಕಚ್ಚಿದಾಗ ಇಲ್ಲಿ ಹಸುಗಳಿಗೆ ಬರುತ್ತೆ. ಸೊ ಅದು ನಾವು ಮಾಡಿದ್ದು ಅಪರಾಧದಿಂದ ಜಾನುವಾರುಗಳು ತುತ್ತಾಗ್ತವೆ. ಸೊ ಅದನ್ನ ನಾವು ತಡೆಗಟ್ಟಬೇಕು ಸರ್. ಹರಡುವ ಒಂದು ಪದ್ಧತಿಗಳಿಗೆ ಬಂದ್ರೆ ಗಾಳಿ ಕೂಡ ಮುಖ್ಯ ಅಂತ ಹೇಳ್ತೀರಾ? ಗಾಳಿ ಕೂಡ ಮುಖ್ಯ ಆಗುತ್ತೆ ಸರ್. ಯಾವ ಡೈರೆಕ್ಷನ್ ಅಲ್ಲಿ ಇರ್ತದೆ ಆ ಡೈರೆಕ್ಷನ್ ಅಲ್ಲಿ ಅವು ಮೂವ್ ಆಗ್ತವೆ ಸರ್. ಮತ್ತೆ ಬೇರೆ ಒಂದು ವಿಧಾನದಿಂದ ಬೇರೆ ಸಂಪರ್ಕದಿಂದ ಆಗುದಿಲ್ಲ ಸರ್. ಒಂದು ಬಂದಿರುವಂತ ಜಾನುವಾರಿನ ಜೊಲ್ಲು ಅಥವಾ ಮೂತ್ರ ಇಂಥದನ್ನ ನೇರವಾಗಿ ಇನ್ನೊಂದು ಹಸುಗಳಿಗೆ ಏನಾದ್ರು ತಾಗಿದ್ರೆ ಅದರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ರೆ ಅಂತ ಪರಿಸ್ಥಿತಿಯಲ್ಲಿ ಮಾತ್ರ ಈ ಕಾಯಿಲೆ ಹರಡುತ್ತೆ, ಬಿಟ್ರೆ ನೇರ ಸಂಪರ್ಕದಿಂದ ಏನು ಹರಡಲ್ಲ ಸರ್. ಹರಡಿಲ್ಲ. ಇನ್ನ ಇದೆ ಯಾವುದು ನಾನೇನು ಹೇಳಿದೆ ಈ ವೆಕ್ಟರ್ಸ್ ಅಂತ ಕರಿತೀವಲ್ಲ ಅದರಿಂದ ಮಾತ್ರ ಹರಡ್ತದೆ. ಕೊನೆಯದಾಗಿ ಈ ಒಂದು ಚರ್ಮಗಂಟು ರೋಗದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಏನ್ ಕಿವಿ ಮಾತು ಹೇಳ್ತೀರಾ ನಮ್ಮ ಹೈನುಗಾರರಿಗೆ? ಏನಿಲ್ಲ ಸರ್, ಈ ಲಂಪಿ ಕಾಯಿಲೆ ಈಗ ನಮ್ಮ ದೇಶದಂತೂ ಅಲ್ಲ, ಈಗ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದಿರುವಂತ ಕಾಯಿಲೆ. ಸೊ ಅದೇ ರೀತಿ ಮನುಷ್ಯನಿಗೂ ಕೂಡ ಬೇರೆ ದೇಶದಿಂದ ಬಂದಿರುತ್ತೆ. ಸೊ ನಾವು ಹೇಗೆ ಮನುಷ್ಯರಿಗೆ ನಾವು ತಡೆಗಟ್ಟಲಿಕ್ಕೆ ನಾವು ಯಾವ್ದಾವ್ದು ಕ್ರಮಗಳನ್ನು ತಗೊಳ್ತೇವೆ ಅದೇ ತರ ಪ್ರಾಣಿಗಳಿಗೂ ತಡೆಗಟ್ಟಲಿಕ್ಕೆ ನಾವು ಕ್ರಮವನ್ನ ತಗೊಳ್ಬೇಕು. ನಮ್ಮ ಇಲಾಖೆಯಿಂದ ನಾವು ಎಷ್ಟು ಸಾಧ್ಯ ನಿಮಗೆ ಅಷ್ಟು ಸಹಾಯಸ್ತವನ್ನು ನಾವು ಕೊಡ್ತೇವೆ ಸರ್. ಲಸಿಕೆಯನ್ನು ಹಾಕದಿರ್ಲಿ ಅಥವಾ ಬೇರೆ ನಿಮಗೆ ಮಾಹಿತಿ ಕೊಡೋದಾಗ್ಲಿ ಅದನ್ನೆಲ್ಲ ನಾವು ಮಾಡ್ತೇವೆ. ನೀವು ಕೂಡ ಅದೇ ರೀತಿ ಒಂದು ಲಸಿಕೆಯನ್ನು ಹಾಕಿಸಿಕೊಂಡು ಸಮರ್ಪಕಗಳನ್ನ ರಕ್ಷಣೆ ಮಾಡ್ಕೋಬೇಕು, ತಮ್ಮ ಜವಾಬ್ದಾರಿ ಕೂಡ ಇರುತ್ತೆ ಅಂತ ಹೇಳಲಿಕ್ಕೆ. ಸರ್ಕಾರದ ಜವಾಬ್ದಾರಿ ಜೊತೆಗೆ ತಾವು ಕೂಡ ಇದರಲ್ಲಿ ಭಾಗಿಯಾಗಿ ತಮ್ಮ ಒಂದು ಜವಾಬ್ದಾರಿ ಕೂಡ ನಿಭಾಯಿಸಬೇಕಂತ ಹೇಳ್ತಾ ಹೌದು. ತುಂಬಾ ಧನ್ಯವಾದ ಡಾಕ್ಟರ್ ಮಧುಕುಮಾರ್ ಸರ್. ಇದುವರೆಗೆ ತಾವು ಈ ಲಂಪಿ ಚರ್ಮಗಂಟು ರೋಗದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ, ಅದರಲ್ಲಿ ವಿಶೇಷವಾಗಿ ಹೈನುಗಾರಿಕೆ ತೆಗೆದುಕೊಳ್ತಕ್ಕಂಥವರಿಗೆ, ಹೈನುಗಾರಿಕೆ ತಾವು ಒಂದು ಉದ್ಯಮವಾಗಿ ತೆಗೆದುಕೊಂಡು ಜೀವನ ಸಾಗಿಸ್ತಕ್ಕಂಥ ರೈತ ಬಾಂಧವರಿಗೆ, ಯುವ ರೈತರಿಗೆ, ಕೇಳುಗರಿಗೆ ಸಂಪೂರ್ಣ ಒಂದು ಮಾಹಿತಿಯನ್ನ ವೈಜ್ಞಾನಿಕ ತಳಹದಿ ಇಟ್ಕೊಂಡ್ಬಿಟ್ಟು ಹೇಳಿದ್ದೀರಾ. ಭದ್ರಾವತಿ ಆಕಾಶವಾಣಿ ಪರವಾಗಿ ತಮಗೆ ಇನ್ನೊಮ್ಮೆ ಧನ್ಯವಾದ. ನಮಸ್ಕಾರ ಸರ್. ನಮ್ಮ ಆಕಾಶವಾಣಿ ಭದ್ರಾವತಿಯವರೆಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಸರ್. ಥ್ಯಾಂಕ್ ಯು ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ, 9481517600. ರೈತ ಬಾಂಧವರೇ ಈಗ ಕೇಳಿ ಕೃಷಿ ಮಾಹಿತಿ. ಅತಿಯಾದ ಮಳೆಯಿಂದ ಮಲೆನಾಡು ಪ್ರದೇಶದ ಜಮೀನುಗಳಲ್ಲಿ ಮಣ್ಣು ಹುಳಿಯಾಗುವುದರಿಂದ ಬೆಳೆಯಲ್ಲಿ ಇಳುವರಿ ಕುಂಠಿತವಾಗುತ್ತದೆ. ಆದ ಕಾರಣ ರೈತರು ಮಳೆಗಾಲ ಮುಗಿದು ಅಕ್ಟೋಬರ್ ನವೆಂಬರ್ನಲ್ಲಿ ಮಣ್ಣಿಗೆ ಸುಣ್ಣ ಹಾಕಿ ನಂತರ ತಿಂಗಳಿಗೆ ಒಂದು ಗೊಬ್ಬರ ಕೊಡಬೇಕು. ಆಗ ಭೂಮಿಯ ಫಲವತ್ತತೆಯ ಜೊತೆಗೆ ಬೆಳೆಯಲ್ಲಿ ಇಳುವರಿ ಹೆಚ್ಚಾಗುತ್ತದೆ ಎಂದು ತೋಟಗಾರಿಕಾ ಇಲಾಖೆಯ ಸಹಾಯಕ ಅಧಿಕಾರಿ ಕರಿಬಸಪ್ಪ ಹೇಳಿದರು. ರಿಪ್ಪನಪೇಟೆಯ ಜಂಬಳ್ಳಿ ಗ್ರಾಮದ ಪ್ರಗತಿಪರ ರೈತ ಜೆಎಂ ಶಾಂತಕುಮಾರ್ ಜಮೀನಿನಲ್ಲಿ ಆಯೋಜಿಸಲಾದ ಮಣ್ಣಿನ ಮಹತ್ವದ ಕುರಿತು ರೈತರಿಗೆ ಮಾಹಿತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಎಲೆಚುಕ್ಕೆ ಮತ್ತು ಬೇಸಾಯ ಪದ್ಧತಿಯನ್ನು, ಅಡಕೆ ಮರಕ್ಕೆ ಎಷ್ಟು ಗೊಬ್ಬರ ಹಾಕಬೇಕು ಮತ್ತು ಹವಾಮಾನಕ್ಕೆ ಅನುಗುಣವಾಗಿ ಔಷಧಿಯನ್ನು ಹಾಕುವುದರ ಕುರಿತು ಸಂಪೂರ್ಣವಾಗಿ ಮಾಹಿತಿ ನೀಡಿದರು. ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ರವಿಕುಮಾರ್ ಮಾತನಾಡಿದರು. ಕಾರ್ಯಾಗಾರದಲ್ಲಿ ಜೆಜೆ ಶಿವಪ್ಪಗೌಡ, ಜೆಎಂ ರಕ್ಷಿತ್, ಜೆಜಿ ಸದಾನಂದ, ಜೆಎನ್ ನಾಗಭೂಷಣ್, ನಾಗೇಂದ್ರಪ್ಪ, ಜಗದೀಶ್, ಕಮಲಾಕ್ಷಪ್ಪ, ಶಶಿಕುಮಾರ್, ಕಮಲಾಕ್ಷ, ಶಿವಲಿಂಗೇಶ್ವರ, ನಟರಾಜ, ಓಂ ಪ್ರಕಾಶ್, ಶರತ್, ವಿನಾಯಕ ಭಾಗವಹಿಸಿದರು. ಡ್ರ್ಯಾಗನ್ ಹಣ್ಣು ಮಲೆನಾಡಿನ ರೈತರು ಅಡಕೆ ಬೆಳೆಗೆ ಪರ್ಯಾಯವಾಗಿ ಬೆಳೆಯಲಾಗುತ್ತಿರುವ ಬೆಳೆಯಾಗಿದೆ. ಇದೀಗ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇರುವ ಡ್ರ್ಯಾಗನ್ ಹಣ್ಣು ಕರಾವಳಿ ಪ್ರದೇಶ ಸಮೇತ ಇದು ಪರ್ಯಾಯ ವಾಣಿಜ್ಯ ಬೆಳೆಯಾಗಿ ಹೊರಹೊಮ್ಮುತ್ತಿದೆ. ಇದರಿಂದ ವರ್ಷದಿಂದ ವರ್ಷಕ್ಕೆ ಈ ಪ್ರದೇಶದಲ್ಲಿ ಭತ್ತದಂತಹ ಸಾಂಪ್ರದಾಯಿಕ ಬೆಳೆ ಕ್ಷೀಣಿಸುತ್ತಿದೆ. ಆದರೆ ಕೋಲಾರ, ದಾವಣಗೆರೆ, ಚಿತ್ರದುರ್ಗ, ಎತ್ತಿನಹೊಳೆ ನೀರಾವರಿ ಯೋಜನೆಗೆ ಒಳಪಡುವ ಬೆಂಗಳೂರು ಗ್ರಾಮಾಂತರ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ರೈತರು ಅಡಕೆ ಕೃಷಿಯತ್ತ ಚಿತ್ತ ಹರಿಸುತ್ತಿರುವುದು ಗಮನಾರ್ಹ ಸಂಗತಿಯಾಗಿದೆ. ಕರಾವಳಿ ರೈತರಿಗೆ ಪರ್ಯಾಯ ಕೃಷಿ ಅನ್ವೇಷಣೆ ಹೊಸದಲ್ಲ. ಸರ್ಕಾರದ ಪ್ರೋತ್ಸಾಹದಿಂದ ರೇಷ್ಮೆ ಕೃಷಿ ಕೂಡ ಅಲ್ಪಾವಧಿಗೆ ಪ್ರವರ್ಧಮಾನಕ್ಕೆ ಬಂದಿತ್ತು. ದ್ವಿತೀಯ ಬೆಳೆಯಾಗಿ ಕಾಫಿ, ವೆನಿಲ್ಲಾ, ಕೋಕೋ ಜನಪ್ರಿಯತೆ ಕಂಡುಕೊಂಡವು. ಕೆಲವರು ಹೂವಿನ ಕೃಷಿಯನ್ನು ಪ್ರಯೋಗಿಸಿದರು. ಇದೀಗ ಉಷ್ಣವಲಯದ ಹಣ್ಣುಗಳಾದ ಡ್ರ್ಯಾಗನ್, ರಂಬುಟಾನ್ ಮತ್ತು ಮ್ಯಾಂಗೋಸ್ಟಿನ್ ಕರಾವಳಿ ಪ್ರದೇಶದಲ್ಲಿ ಯಶಸ್ವಿಯಾಗಿ ಬೇರೂರಿದೆ. ಡ್ರ್ಯಾಗನ್ ಹಣ್ಣಿನ ಕೃಷಿ ಬದಲಾವಣೆಗೆ ಹೊಸ ನಾಂದಿ ಹಾಡುತ್ತಿದೆ. ವರ್ಷದಿಂದ ವರ್ಷಕ್ಕೆ ರಾಜ್ಯದ ಸಾವಿರಾರು ಎಕರೆ ಪ್ರದೇಶಗಳಲ್ಲಿ ಡ್ರ್ಯಾಗನ್ ಹಣ್ಣು ಬೆಳೆಯಲಾಗುತ್ತಿದೆ. ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್ ಸೇರಿ ದೇಶದ ವಿವಿಧ ರಾಜ್ಯಗಳಲ್ಲೂ ಈ ಹಣ್ಣನ್ನು ಬೆಳೆಯಲಾಗುತ್ತಿದೆ. ಮಾರುಕಟ್ಟೆಯಲ್ಲಿ ಪ್ರತಿ ಡ್ರ್ಯಾಗನ್ ಹಣ್ಣಿಗೆ 80-100 ರೂಪಾಯಿ ದರ ಇದೆ. ಇದು ಆದಾಯ ತರುವ ಬೆಳೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಸೇರಿ ಕರಾವಳಿಯ ಜಿಲ್ಲೆಯ ರೈತರು ಆರ್ಥಿಕ ಸದೃಢರಾಗುತ್ತಿದ್ದಾರೆ. ಡ್ರ್ಯಾಗನ್ ಹಣ್ಣಿನ ಕೃಷಿ ವೆಚ್ಚವು ಕಡಿಮೆ ಇರಲಿದೆ. ಆರಂಭಿಕ ಸಿದ್ಧತಾ ವೆಚ್ಚವೂ ಹೆಚ್ಚಾಗಿದ್ದರೂ ಬೇಗ ಫಲ ನೀಡಲು ಪ್ರಾರಂಭಿಸುತ್ತದೆ. ಇದರಿಂದಾಗಿ ಕಡಿಮೆ ಅವಧಿಯಲ್ಲಿ ದುಪ್ಪಟ್ಟು ಆದಾಯ ತರಲಿದೆ. ಮಾರುಕಟ್ಟೆಯಲ್ಲಿ ಸಾವಯವ ಡ್ರ್ಯಾಗನ್ ಹಣ್ಣಿನ ಬೇಡಿಕೆ ಇನ್ನಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಲ್ವಾ? ಈಗ ಪ್ರಮುಖ ಜಲಾಶಯಗಳಲ್ಲಿನ ಇಂದಿನ ನೀರಿನ ಮಟ್ಟದ ವರದಿ ಕೇಳಿ. ಕಬಿನಿ ಜಲಾಶಯ ಕನಿಷ್ಠ 2279.77 ಅಡಿ, ಗರಿಷ್ಠ 2284 ಅಡಿ, ಹೇಮಾವತಿ ಜಲಾಶಯದ ಇಂದಿನ ನೀರಿನ ಮಟ್ಟ 2914.41 ಅಡಿ, ಗರಿಷ್ಠ 2922 ಅಡಿ. ತುಂಗಭದ್ರಾ ಜಲಾಶಯದ ಇಂದಿನ ನೀರಿನ ಮಟ್ಟ 1630.42 ಅಡಿ, ಗರಿಷ್ಠ 1633 ಅಡಿ. ಸೂಪಾ ಜಲಾಶಯದ ಇಂದಿನ ನೀರಿನ ಮಟ್ಟ 561.07 ಮೀಟರ್, ಗರಿಷ್ಠ 564 ಮೀಟರ್. ಕೃಷ್ಣರಾಜಸಾಗರ ಜಲಾಶಯದ ಇಂದಿನ ನೀರಿನ ಮಟ್ಟ ಕನಿಷ್ಠ ಮತ್ತು ಗರಿಷ್ಠ 124.80 ಅಡಿ. ಲಿಂಗನ್ಮಕ್ಕಿ ಜಲಾಶಯದ ಇಂದಿನ ನೀರಿನ ಮಟ್ಟ 1813.75 ಅಡಿ, ಗರಿಷ್ಠ 1819 ಅಡಿ. ಭದ್ರಾ ಜಲಾಶಯದ ಇಂದಿನ ನೀರಿನ ಮಟ್ಟ 183.1 ಅಡಿ, ಗರಿಷ್ಠ 186 ಅಡಿ. ಹಾರಂಗಿ ಜಲಾಶಯದ ಇಂದಿನ ನೀರಿನ ಮಟ್ಟ 2846.35 ಅಡಿ, ಗರಿಷ್ಠ 2859 ಅಡಿ. ಹವಾಮಾನ ವರದಿ. ಶಿವಮೊಗ್ಗ ಮತ್ತು ಭದ್ರಾವತಿಯಲ್ಲಿ ಇಂದು ಕನಿಷ್ಠ ತಾಪಮಾನ 17 ಡಿಗ್ರಿ ಸೆಲ್ಸಿಯಸ್ನಷ್ಟು ದಾಖಲಾಗಿತ್ತು. ಗರಿಷ್ಠ 29 ಡಿಗ್ರಿ ಸೆಲ್ಸಿಯಸ್ನಷ್ಟು ದಾಖಲಾಗಿತ್ತು. ಮುಂದಿನ ಒಂದು ವಾರ ಬಿಸಿಲ ವಾತಾವರಣದೊಂದಿಗೆ ಆಗಾಗ ಮೋಡ ಕವಿದ ವಾತಾವರಣ ಸಹ ಇರಲಿದೆ. ಇದರಿಂದ ಸಂಜೆ ಮತ್ತು ರಾತ್ರಿ ವೇಳೆಯಲ್ಲಿ ಚಳಿಯು ಹೆಚ್ಚಾಗಲಿದೆ. ಮಳೆಯಾಗುವ ಸಾಧ್ಯತೆ ಇಲ್ಲ ಎಂದು ತಿಳಿಸಿದ್ದಾರೆ. ಉತ್ತರ ಭಾರತದಾದ್ಯಂತ ವಾಯು ಮಾಲಿನ್ಯ ಜೋರಾಗಿದ್ದು ವಾಯುಗುಣಮಟ್ಟ ಸೂಚ್ಯಂಕ 500 ತಲುಪಿರುವ ದೆಹಲಿ ಮತ್ತು ರಾಷ್ಟ್ರ ರಾಜಧಾನಿ ಪ್ರದೇಶವು ಅಕ್ಷರಶಃ ನಲುಗಿದೆ. ಮತ್ತೊಂದೆಡೆ ದಕ್ಷಿಣದ ನಗರಗಳು ವಾಯುಗುಣಮಟ್ಟದಲ್ಲಿ ಮುಂದಿದ್ದು ಕೇವಲ 37 AQI ಹೊಂದಿರುವ ನಿನ್ನೆ ಕರ್ನಾಟಕ ಶುದ್ಧ ಗಾಳಿಯ ನಗರ ಎನ್ನಿಸಿಕೊಂಡಿದೆ. ತದನಂತರದಲ್ಲಿ ಬಾಗಲಕೋಟೆ, ಚಾಮರಾಜನಗರಗಳಿವೆ. ರಾಜಧಾನಿ ಬೆಂಗಳೂರಿನ ವಾಯುಗುಣಮಟ್ಟ ಸೂಚ್ಯಂಕವು 96 ಇದ್ದು ಸಮಾಧಾನಕರ ಹಂತದಲ್ಲಿದೆ. ಯಾದಗಿರಿ ಸೂಚ್ಯಂಕವು 153ರಲ್ಲಿದ್ದು ಸಾಧಾರಣ ಗುಣಮಟ್ಟದಲ್ಲಿದೆ ಎಂದು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಾಯುಗುಣಮಟ್ಟ ದತ್ತಾಂಶ ಹೇಳಿದೆ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527600. ಇನ್ನೊಮ್ಮೆ ಕೇಳಿ, 9481572600. ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹಸುಗಳ ಕರುಗಳಲ್ಲಿ ಚರ್ಮಗಂಟು ರೋಗದ ಅಭಿಯಾನ ಚಿಕಿತ್ಸೆ ಕುರಿತು ಭದ್ರಾವತಿಯ ಸಂಚಾರಿ ಮತ್ತು ವಿಸ್ತರಣಾ ವಿಭಾಗದ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾ ಮಧುಕುಮಾರ್ ಯು ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಮತ್ತು ಕೃಷಿ ಮಾಹಿತಿ, ಹವಾಮಾನ ವರದಿ, ಪ್ರಮುಖ ಜಲಾಶಯಗಳ ನೀರಿನ ಮಟ್ಟ ಕುರಿತು ಮಾಹಿತಿಯನ್ನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ SM ಸುಧಾಕರ್. ಈಗ ಒಂದು ಪರಿಸರ ಗೀತೆಯನ್ನ ಕೇಳೋಣ. ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ, ಕೆರೆಗಳೆಂಬ ಜೀವವೆಂದು ಜಾಣ್ಮೆಯಿಂದ ಕಾಯುವ. ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ, ಕೆರೆಗಳೆಂಬ ಜೀವವೆಂದು ಜಾಣ್ಮೆಯಿಂದ ಕಾಯುವ. ಹಳ್ಳಿ ನಾಡು ನಮ್ಮದು, ಅದಕ್ಕೆ ತನುವು ಕೆರೆಗಳು. ಹಳ್ಳಿ ನಾಡು ನಮ್ಮದು, ಅದಕ್ಕೆ ತನುವು ಕೆರೆಗಳು. ಕೆರೆಗಳನ್ನು ಉಳಿಸಿ ನಾವು ಬದುಕನೆತ್ತಿ ಹಿಡಿಯುವ. ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ, ಕೆರೆಗಳೆಂಬ ಜೀವವೆಂದು ಜಾಣ್ಮೆಯಿಂದ ಕಾಯುವ. ಮರವು ಬೇಕು ಗೋಡಿಗೆ, ನೆರಳು ಬೇಕು ನೆಮ್ಮದಿಗೆ. ಹಚ್ಚ ಹಸಿರ ಮರವ ನೋಡಿ ನಾಡ ಸಿರಿಯ ನುಳಿಸುವ. ಮರವು ಬೇಕು ಗೋಡಿಗೆ, ನೆರಳು ಬೇಕು ನೆಮ್ಮದಿಗೆ. ಹಚ್ಚ ಹಸಿರ ಮರವ ನೋಡಿ ನಾಡ ಸಿರಿಯ ನುಳಿಸುವ. ಕೆರೆಗಳನ್ನು ಮಕ್ಕಳೆಂದು ಪ್ರೀತಿಯಿಂದ ನೋಡುವ, ಕೆರೆಗಳನ್ನು ಮಕ್ಕಳೆಂದು ಪ್ರೀತಿಯಿಂದ ನೋಡುವ. ಜಲಸಿರಿಯ ಉಳಿಸಿ ನಾವು ಫಲವ ನಿತ್ಯ ಸವಿಯುವ. ಬನ್ನಿರಣ್ಣ ಬನ್ನಿರಕ್ಕ ಕೆರೆಗಳನ್ನು ಉಳಿಸುವ. ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ.